ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಬಗ್ಗೆ ಶ್ರೀ ಸೋಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರದಲ್ಲಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಚಿಲಕನಹಟ್ಟಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಸೋಮಣ್ಣ ಕೆ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಸೋಮಣ್ಣರೇ. ಸರ್ ನಮಸ್ಕಾರ. ಸೋಮಣ್ಣರೇ, ಈಗ ನಿಮ್ಮ ಸ್ವಂತ ಊರು ಚಿಲಕನಹಟ್ಟಿ ಸರ್? ಹ್ಞೂ. ಮೂಲತಃ ಎಲ್ಲಿಯವರು ನೀವೆಲ್ಲ? ಸರ್ ನಮ್ಮ ತಾತರು ಗೋಳ ಪ್ರಾಂತ ಸರ್, ಶಿವಪ್ಪ ಅಂತೇಳಿ. ಹ್ಞೂ. ನಾವೆಲ್ಲ ಇಲ್ಲಿ ಚಿಲಕನಹಟ್ಟಿ ಹುಟ್ಟಿದ್ದು ಸರ್. ಹ್ಞೂ ಹ್ಞೂ. ಚಿಲಕನಹಟ್ಟಿಲಿ ಇದ್ದೀವಿ ನಾವೆಲ್ಲ. ಚಿಲಕನಹಟ್ಟಿ? ಹಾಂ ಸರ್. ಸರಿ, ನಿಮಗೆ ಈ ಕೃಷಿ ಅನುಭವ ಯಾವಾಗಿನಿಂದ? ಸರ್ ಈಗ ಒಂದು 12 ವರ್ಷದಿಂದ ಸರ್. ಒಂದೆಲ್ಲ 12 ವರ್ಷಗಳಿಂದ? ಹಾಂ ಸರ್. ಫಸ್ಟ್ ನಾವಿಲ್ಲಿ ಬಳ್ಳಾರಿ ಕಡೆ ಇದ್ದೆ. ಹ್ಞೂ. ಈಗ ನಾವು ಈ ಚಿಲಕನಹಟ್ಟಿ ಬಂದಿರೋದು ಕೃಷಿ. ಸುಮಾರು 12 ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಇದ್ದೀವಿ. ಹೌದು ಸರ್. ಮೊದ್ಲು ಏನ್ ಮಾಡ್ತಿದ್ರಿ? ಸರ್ ನಂತರ ಫಸ್ಟ್ ಬೇಕರಲ್ಲಿ ಇದೆ ಸರ್. ಹ್ಞೂ. ಬೇಕರಲ್ಲಿ ಕೆಲಸ ಮಾಡ್ತಿದ್ದೆ. ಹ್ಞೂ. ಈಗ ಇಲ್ಲಿ ಮ್ಯಾರೇಜ್ ಆದಾಗದ್ದು ಇಲ್ಲೇ ಇದೆ ಸರ್. ನನಗೆ ಬೇಕರಿ ಸಾಕಾಯ್ತು ಅಂತಾರ? ಹೌದು ಸರ್. ಮದುವೆ ಆಯ್ತಲ್ಲ, ಇಲ್ಲೇ ಇದೆ ನನಗೆ. ಈಗ ಈ ಕೃಷಿಯ ಜವಾಬ್ದಾರಿ ಇದು ನೀವಾಗೆ ಹೊತ್ಕೊಂಡಿದ್ದ ಹೊರಿಸಿದ್ದ? ಆಕ್ಚುಲಿ ನಮ್ಗೆ ಈಗ ದೊಡ್ಡ ನಾನ ಸರ್ ನಮ್ಮ ಮನೆಯಲ್ಲಿ. ಹಾಗಾಗಿ ಈಗ ನಮ್ಮ ತಮ್ಮ ನಾನು ಇಬ್ರು ಮಾಡ್ತೀವಿ ಸರ್. ಅದನ್ನ ನಿಮ್ಮ ತಮ್ಮ ನೀವಿಬ್ರು ಮಾಡ್ತಾ? ಹೌದು ಸರ್. ಅಂದ್ರೆ ಈಗ ಸ್ವ ಆಸಕ್ತಿಯಿಂದ ಕೃಷಿನೇ ಮಾಡ್ಬೇಕಪ್ಪ ಅಂತೇಳಿ ನಿರ್ಧಾರ ಮಾಡಿದ್ರೆ ಮತ್ತೆ ಮಾಡ್ಲೇಬೇಕಲ್ಲ ಸರ್. ಈಗ ಯಾಕಂದ್ರೆ ಭೂಮಿ ತಗೊಂಡಿದ್ವಿ, ನನ್ನ ಹೆಸರು ಇರೋದು ಅದು ಭೂಮಿ. ಆಕ್ಚುಲಿ ಮಾಡ್ಲೇಬೇಕಾಗುತ್ತೆ. 5 ಜನ ಅಣ್ತಂಬಿಡ್ ಸರ್ ನಾವೆಲ್ಲ. ಭೂಮಿ ಪಿತ್ರಾರ್ಜಿತನ? ಇಲ್ಲ ಸರ್, ಸ್ವಂತ ನಾವು ತಗೊಂಡದ್ದು. ನೀವು ತಗೊಂಡ್ರಿ? ನಾ ತಗೊಂಡ್ರಿ. ಯಾವಾಗ? 2005 ಸರ್. 5-6. ಓ, ಅಂತೂ ನೀವು ಕೃಷಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರಿ? ಹೌದು ಸರ್. ಈಗ ನೀವು ನಿಮ್ಮ ತಮ್ಮ ಎಲ್ಲ ಒಟ್ಟಿಗೆ ಇದ್ರೆ? ಸರ್ ಜನ ಒಟ್ಟಿಗೆ ಇದ್ರು ಸರ್. ಈಗ ನೀವಿಬ್ರು ಸೇರಿ ಕೃಷಿ ಮಾಡ್ತಾ ಇದ್ದೀರಿ, ಹೌದಾ? ಈ ಕೃಷಿಯಲ್ಲಿ ನಿಮಗೆ ಯಾವ ರೀತಿಯ ಅನುಭವಗಳು ಆರಂಭದಲ್ಲಿ ಶುರುವಾದವು ನಿಮಗೆ? ಯಾಕಂದ್ರೆ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಜೀವನ ಮಾಡಿದ್ದು ಅನುಭವ ಇರೋದು, ಕೃಷಿ ಅನುಭವಗಳು ಅಷ್ಟು ಕಷ್ಟ ಇತ್ತು. ಆರಂಭದಲ್ಲಿ ಹೇಗೆ ಅನಿಸ್ತು ನಿಮಗೆ ಇದೆಲ್ಲ? ಮತ್ತೆ ಮಾಮೂಲು ಒಂದ್ಸಲ ಕಷ್ಟ ಅನ್ಸುತ್ತೆ, ಒಂದ್ಸಲ ನಮ್ದು ಯಾಕಂದ್ರೆ ಬಿಟ್ಟೋಗೋದು ಬೇಡ, ನಮ್ದು ಹೊಲ ಅಲ್ಲ ಅಂತೇಳಿ ಮಾಡ್ಬೇಕು ಅನ್ಸ ಅನ್ಸುತ್ತೆ ಸರ್. ಒಂದ್ ಟೈಮ್ ಲಾಭ ಆಗುತ್ತೆ, ಒಂದ್ ಟೈಮ್ ನುಕ್ಸಾನ್ ಆಗುತ್ತೆ, ಎಲ್ಲ ಮತ್ತೆ ಇರುತ್ತೆ ಸರ್. ಮತ್ತೆ ಎಷ್ಟು ಎಕರೆ ಇದೆ ಭೂಮಿ? 5.80 ಇದೆ ಸರ್. 5 ಎಕರೆ 80 ಸೆಂಟ್ಸ್ ಇದೆ. 5 ಎಕರೆ ನೀರಾವರಿನ? 2 ಎಕರೆ 80 ಸೆಂಟ್ಸ್ ನೀರಾವರಿ. ಇನ್ನ 3 ಎಕರೆ ಅಲ್ಲಿ ಬೋರ್ ಹಾಕ್ಸಿದ್ ಸರ್, ನೀರ್ ಬೀಳಲ್ಲ. 2 ಬೋರ್ ಹಾಕ್ಸಿದ್ವಿ ಅಲ್ಲಿ. ಅಲ್ಲಿ ನೀರ್ ಬೀಳಲ್ಲ ಅಲ್ಲಿ. ಈಗ 5 ಎಕರೆಯಲ್ಲಿ ನೀವು ಏನೇನ್ ಬೆಳಿತಾ ಇದ್ದಾರೆ ಸರ್? ಶೇಂಗಾನು ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಜೋಳ ಊಟ ಮಾಡೋ ಜೋಳನು ಬೆಳಿತೀವಿ, ಮತ್ತೆ ನೆವಣಿ ಮತ್ತು ರಾಗಿ. ಶೇಂಗಾ ಬೆಳಿತೀರಿ? ಹಾಂ ಸರ್. ಮೆಕ್ಕೆಜೋಳ ಬೆಳಿತಾ ಇದ್ದೀರಿ? ಹೌದು ಸರ್. ನೆವಣಿ ಬೆಳಿತಾ ಇದ್ದೀರಿ? ಹಾಂ ಸರ್. ರಾಗಿ ಬೆಳಿತಾ ಇದ್ದೀರಿ? ಹೌದು ಸರ್. ಇಷ್ಟಲ್ಲದೆ ಬೇರೆ ಏನಂದ್ರೆ ಸೊಪ್ಪು, ಟೊಮಾಟ, ಈರುಳ್ಳಿ ಕೂಡ ಹಾಕಿದ್ದೀನಿ ಸರ್. ತರಕಾರಿ ಬೆಳೆಗಳನ್ನೆಲ್ಲ ಬೆಳಿತೀರಿ? ಹೌದು ಸರ್, ಬೆಳೆದಿದ್ದು ಸರ್. ಪಂಪ್ ಸೆಟ್ ಇದರಲ್ಲಿ ಬಂದಿದ್ದು. ಹಾಂ ಹಾಂ. ಈಗ ಸೊಪ್ಪು ನೀವು ಬೆಳಿತಾ ಇರೋದ್ರಿಂದ ನಿಮ್ಗೆ ನಿರಂತರ ಕೆಲಸ ಇರ್ತದೆ ಈಗ? ಹೌದು ಸರ್. ಸೊಪ್ಪು ಬೆಳೆಯೋದು ನಿಮ್ ಮನೆಗೋಸ್ಕರ ಮಾರಾಟಕ್ಕೆ ಬೆಳಿತೀರಾ? ಸರ್ ಮನೆಗೂ ಮತ್ತು ಮಾರಾಟಕ್ಕೂ ಮಾಡ್ತಾರೆ ಸರ್. ಎಷ್ಟೆಕರೆ ಪ್ರದೇಶದಲ್ಲಿ ಸೊಪ್ಪು ಬೆಳಿತೀರಿ ಸರ್? ಎಕರೆನಿಲ್ಲ, ಸ್ವಲ್ಪ ಒಂದು 10 ಜಾಗದಲ್ಲಿ ಬೆಳಿಬಹುದು. ಬೆಳಿತೀರಿ? ಏನೇನು ಯಾವ್ಯಾವ ಸೊಪ್ಪುಗಳನ್ನು ಬೆಳಿತೀರಿ? ಹುಳಿಚಿಕ್ಕ, ಆಮೇಲೆ ಮೆಂತೆ, ಕೊತ್ತಂಬರಿ. ಕೊತ್ತಂಬರಿ ಮತ್ತೆ ಪುಂಡಿ ಪಲ್ಯ ಕೂಡ ಆಗ್ತದೆ. ಸರ್ ಈಗ ಈ ಎಷ್ಟೆಲ್ಲ ಸೊಪ್ಪುಗಳಿಗೆ ನೀವು ಬಳಸುವ ರಾಸಾಯನಿಕ ಗೊಬ್ಬರಗಳ ಏನೇನು ಬಳಸ್ತೀರಿ, ಔಷಧಿಗಳು ಏನೇನು ಬಳಸ್ತೀರಿ, ಅವು ಬಳಕೆ ಮಾಡಲೇಬೇಕಂತ ಅನಿಸಿದೆಯಾ, ಹೇಗೆ ಸರ್? ಇದು ಡಿ ಎಫ್ ಅಂದ್ರೆ ಬೆಳೆಸಿಲ್ಲ ಸರ್, ಬೇರೆ ಯಾವ ಬೆಳೆಸಿಲ್ಲ ನಾನು. ಔಷಧಿ ಗಿಷಧಿ ಅನ್ನೋಂತೆ ನಾವು ರೋಗ ಬಿದ್ದಿದ್ದು ಇವತ್ತಿಗೆ ಹೊಡೆದ್ ಸರ್. ಹೌದಾ? ಮೆಕ್ಕೆಜೋಳಕ್ಕೂ ಹೊಡೆದಿಲ್ಲ, ಮತ್ತೆ ಶೇಂಗಕ್ಕಂತ ಇವು ಇದೊಂದು ಹೊಡೆದಿನಿ ಸರ್. ಶೇಂಗಾ ರೋಗ ಬಿದ್ದಾಗ ಅದಕ್ಕೊಂದ ಹೊಡೆದಿವಿ, ಬೇರೆ ಯಾರು ಹೊಡೆದ ಸರ್. ಹೌದಾ? ಅಂದ್ರೆ ನೀವು ರಾಸಾಯನಿಕ ಔಷಧಿಗಳ ಮತ್ತು ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿದ್ರಿ, ಕಡಿಮೆ ಮಾಡ್ತಾ ಇದ್ರಿ. ಏನ್ ಜಾಸ್ತಿ ಇದೆಯಾ? ಏನಿಲ್ಲ ಸರ್, ಅದೇನು ಕಮ್ಮಿನೇ. ಕಮ್ಮಿ ಇದೆ ಅಂದ್ರೆ ಭೂಮಿಗೆ ಸತುವು ಬೇಕು ಅಂದ್ರೆ ಏನ್ ಕೊಡ್ತೀರಿ ನೀವೆಲ್ಲ? ಹೆಚ್ಚು ಪೌಷ್ಟಿಕ ಬೇಕು ಭೂಮಿಗೆ, ಒಂದ್ ಸತು ಬೇಕಲ್ವಾ? ಅದಕ್ಕೆ ಬೇಕಾಗುವಂತ ಗೊಬ್ಬರಗಳು ಏನೇನ್ ಕೊಡ್ತೀರಿ? ಸಗಣಿ ಗೊಬ್ಬರ, ಮತ್ತೆ ಅದು ಕುರಿ ಇಕ್ಕಿ ಬರುತ್ತಾ ಸರ್, ಕುರಿ ಗೊಬ್ಬರ ಅದನ್ನ ಕೊಡ್ತೀವಿ ಸರ್. ಸಗಣಿ ಗೊಬ್ಬರ ಇದೆ. ಸರ್ ಎಷ್ಟು ದನಗಳು ಇದಾವೆ ನಮ್ಮ ಸರ್? 2 ಆಕಳಿದೆ, 2 ದನ ಇದಾವ, 2 ಎತ್ತಿದ್ದ ನಮ್ಗೆ. ಈಗ ಎತ್ತನಲ್ಲಿ ಈಗ ತಗೋಬೇಕು, ಮತ್ತೆ ಈಗ ಟ್ಯಾಕ್ರಿ ಇದೆ ಸರ್, ಹಂಗಾಗಿ ಮತ್ತೆ ಕುರಿಗಳು ಇದಾವ ಸರ್, ಒಂದು 7 ಕುರಿ ಇದಾವ. ಟಗರು ಅಷ್ಟು ಸಾಕಾಗುತ್ತೆ ನಿಮಗೆ ಗೊಬ್ಬರ? ಮತ್ತೆ ಕೊಡ್ತಾ ಇದೀವಿ ಸರ್, ಬೇರೆ ಕಡೆ ತಗೊಂತದೀನಿ ನಾನು. ಒಂದು 20-27,000, 25,000 ತಗ ಒಂದು 5-6 ಟ್ಯಾಕ್ರಿ ಅಷ್ಟು ಸಿಗುತ್ತೆ ಸರ್. ಬೇರೆ ಕುರಿ ಗೊಬ್ಬರ ನಾನು ಕೊಂಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಬೇಕಾಗುತ್ತೆ ನಿಮಗೆ ಗೊಬ್ಬರ ಖರೀದಿ ಮಾಡ್ತೀರಾ? ಇಲ್ಲ ಸರ್, 3 ವರ್ಷ, 3-4 ವರ್ಷ ತನಕ ಟೈಮಿಂಗ್ ಇರುತ್ತೆ ಸರ್. ಆ ಗೊಬ್ಬರವನ್ನು 3 ವರ್ಷಕ್ಕೊಮ್ಮೆ ನೀವು ಖರೀದಿ ಮಾಡಿದಂತ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಅದನ್ನ ನೀವು ಹೊಲಗಳಿಗೆ ಕೊಡ್ತೀರಿ? ಯಾವ ಟೈಮಲ್ಲಿ ಕೊಡ್ತೀರಿ ಅದು ಹೊಲಕ್ಕೆ? ಸರ್ ಈಗ ಬೇಸಿಗೆ ಈ ಟೈಮ್ ಕೊಡ್ತೀವಿ ಸರ್, ಈಗ ಮಡಿಕೆ ಹೊಡೆದು ಮಳೆ ಬಂತ ಅಂದಾಗ ಮಡಿಕೆ ಹೊಡೆದು ಈಗ ಈ ಗೊಬ್ಬರ ಹಾಕ್ತದೆ, ಗೊಬ್ಬರ ಹಾಕಿ ಇದು ಮಾಡ್ತೀವಿ ಸರ್. ಮತ್ತೆ ಬೇರೆ ಯಾವ ತರದ ಗೊಬ್ಬರಗಳನ್ನು ಬಳಸ್ತೀರಿ ಅಂದ್ರೆ ಸಾವಯವ ಗೊಬ್ಬರಗಳು ಅಂದ್ರೆ ಈಗ ಎರೆಹುಳ ಗೊಬ್ಬರ ಆಗಿರ್ಬೋದು, ಅಲ್ಲದೆ ಬೇರೆ ಬೇರೆ ತ್ಯಾಜ್ಯಗಳನ್ನೆಲ್ಲ ಬಳಸಿ ಕಾಂಪೋಸ್ಟ್ ಮಾಡಿ ಅದನ್ನೆಲ್ಲ ಕೊಳೆ ಹಾಕಿ ಆ ತರದ ಗೊಬ್ಬರಗಳಾಗಿರ್ಬೋದು, ಮಾಡ್ತಿದ್ರೆ ನೀವು? ಸರ್ ಎರೆಹುಳ ಗೊಬ್ಬರ ಒಂದ್ ಟೈಮ್ ಹಾಕಿದ್ದು ಸರ್. ಎರೆಹುಳ ಗೊಬ್ಬರ ನೀವೇ ತಯಾರು ಮಾಡ್ತೀರಾ ಹೇಗೆ? ಅದು ತೊಟ್ಟೆ ಮಾಡ್ಕೊಂಡು ಒಂದ್ ಟೈಮ್ ಮಾಡ್ಕೊಂಡಿದ್ವಿ ಸರ್, ಅದನ್ನೆಲ್ಲ ಪಂಚಾಯತ್ ಕಡೆಯಿಂದೆಲ್ಲ ಎರೆಹುಳ ಇದ್ರದ್ದು ಕೊಟ್ಟಿದ್ರು ಸರ್ ನಮ್ಗೆ, ಅದನ್ನ ಮಾಡಿಸಿದ್ವಿ. ಮಾಡಿಸಿದ್ರಿ? ಈಗ ದೊನ ಕೊಟ್ಟಿಗೆ ಕೂಡ ಒಂದ್ ಬಂದಿದ್ವಿ ನಮ್ಗೆ, ಆಕ್ಚುಲಿ ಹೊಲದಾಗ ಅದನ್ನ ಆಲ್ರೆಡಿ ಬಿಸಿ ಮಟ್ಟಕ್ಕೆ ಇದ್ ಮಾಡಕ್. ಎರೆಹುಳ ಗೊಬ್ಬರ ತಯಾರ್ ಮಾಡೋದು ಮುಂದುವರಿಸಿಲ್ಲ ನೀವು? ಇಲ್ಲ ಸರ್, ವರ್ಷಿಲ್ಲ. ಅದು ನಿಮ್ಗೆ ಯಾಕೆ ಬ್ಯಾಡ್ ಅನ್ಸ್ತ ಹೇಗೆ? ಒಳ್ಳೇದನ್ಸಲಿಲ್ಲ? ಒಳ್ಳೇದ ಸರ್, ಮಾಡಿಲ್ಲ ಅಷ್ಟೇ, ಅದನ್ನ ಒನ್ ಟೈಮ್ ಅಂತ ಮಾಡಿದ್ದೆ ಅಷ್ಟೇ. ಅಲ್ಲ ಈಗ ಎರೆಹುಳ ಗೊಬ್ಬರ ಅದನ್ನ ಕಪ್ಪು ಬಂಗಾರ ಅಂತಾರೆ, ಬ್ಲಾಕ್ ಗೋಲ್ಡ್ ಅಂತಾರೆ, ರೈತರ ಪಾಲಿಗೆ ಕಪ್ಪು ಚಿನ್ನ ಅಂತೆ. ಮತ್ತೆ ನೀವ್ ಯಾಕೆ ಅದನ್ನ ಮೋಟಿವೇಟ್ ಮಾಡಿ? ಇನ್ನೊಂದು ಇದ್ರ ಕೃಷಿ ಇಲಾಖೆಗೆ ಅಂತಂದ್ರೆ ಕೊಟ್ಟದ್ ಸರ್, ಹೇಳಿದ್ರಲ್ಲ ಅದ್ರಾಗ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದೆ ನಾವು, ಮೊನ್ನೆ ಶೇಂಗಾ ಬಿತ್ತಾಗ ಹಾಕಿದ್ದೆ ನಾನು, ಅದೊಂದು 4 ಚೀಲ ಕೊಟ್ಟಿದ್ರು. ಎಲ್ಲಿ ಇವರು ಕೃಷಿ ಇಲಾಖೆ ಕಡೆ ಅವರು ಎರೆಹುಳ ಗೊಬ್ಬರ ಮಾರ್ತಾರೆ? ಸಿಗುತ್ತೆ. ಇಲ್ಲ, ನಾವು ಒಂದು ಫ್ರೀ ಕೊಟ್ಟದ್ದು ಸರ್, ಅದಕ್ಕೆ 4 ಚೀಲ ಕೊಟ್ಟದ್ರು, ಅದನ್ನ ಮಿಕ್ಸ್ ಮಾಡ್ಕೊಂಡು. ಹೇಗ್ ಬಂತು ರಿಸಲ್ಟ್ ಅದು? ಅದು ಮೊನ್ನೆ ಇತ್ತಾಗಂತಂದ್ರೆ ರಿಸಲ್ಟ್ ಅಂದ್ರೆ ಪರವಾಗಿಲ್ಲ ಸರ್, ಆ ಗೊಬ್ಬರ ಎಲ್ಲೆಲ್ಲ ಬಿದ್ದಿರುತ್ತಲ್ಲ ಅಲ್ಲಿ ಚೆನ್ನಾಗ್ ಬರುತ್ತೆ. ಅಲ್ಲಿ ಮತ್ ನೀವ್ ಯಾಕೆ ಅದನ್ನ ಇದು ಚೆನ್ನಾಗ್ ಬರುತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಗೊಬ್ಬರ, ನಾವೇ ತಯಾರ್ ಮಾಡಬಹುದು ಅಥವಾ ಇದನ್ನೇ ನಾವು ಹೆಚ್ಚು ಬಳಕೆ ಮಾಡಬಾರ್ದು ಅಂತ ಯಾಕೆ ನೀವು ಮನ್ಸ್ ಮಾಡ್ತಾ ಇಲ್ಲ? ಮಾಡ್ಬೇಕು ಸರ್, ಮನ್ಸ್ ಮಾಡ್ಲೇಬೇಕಾದ್ರೆ. ಈಗ ಸಗಣಿ ಗೊಬ್ಬರ ಹಾಕ್ತದಿವಲ್ಲ ಸರ್, ಆ ಕಾರಣಕ್ಕೋಸ್ಕರ ಅದನ್ನ ಸ್ವಲ್ಪ ಇದ್ ಮಾಡಿದಂಗೆ ಅಷ್ಟೇ. ಸಗಣಿ ಗೊಬ್ಬರ ಯಾಕಂದ್ರೆ ಹಾಕ್ತದಿವಲ್ಲ. ಈಗ ನಿಮಗೆ ಈಗ ನೋಡಿ, ಈಗ ಎಲ್ಲೋ ಕೃಷಿ ಇಲಾಖೆಯಿಂದ ಎರೆಹುಳ ಗೊಬ್ಬರದ ಬಗ್ಗೆ ಮಾಹಿತಿ ಸಿಕ್ತು, ಒಂದ್ಸಲ ಬಳಸಿದ್ರಿ, ಮತ್ತೆ ಬೇರೆ ತರಬೇತಿಗಳಿಗೆ ಎಲ್ಲಿಗಾದ್ರೂ ಹೋಗ್ತೀರಾ? ನಾನು ಈ ಕೃಷಿಯಲ್ಲಿ ಏನಾದ್ರೂ ಮಾಡ್ಬೇಕಪ್ಪ, ಇನ್ನೂ ಸ್ವಲ್ಪ ಕಲಿಬೇಕು, ಇನ್ನೂ ತಿಳ್ಕೊಳ್ಬೇಕು ಅಂತ ಯಾವ್ದಾದ್ರು ತರ, ಇನ್ಯಾರೋ ಎನ್ ಜಿ ಒದವರು ತರಬೇತಿ ಕೊಡ್ತಾರೆ, ಇಂಥವನ್ನೆಲ್ಲ ಮಾಡ್ಬೇಕಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ, ಹೋಗಿಲ್ಲ ಆಕ್ಚುಲಿ. ಎಲ್ಲ ಬಳಕೆ ಆಗಿಲ್ಲ ನಿಮ್ಗೆ? ಏನ ಹೋಗಿಲ್ಲ ಸರ್. ಈಗ ನೆವಣೆಯನ್ನ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ರಾ, ನಿಮ್ಮ ಮನೆಗೆ ಬಳಸ್ತಾ ಇದ್ರ, ಹೇಗೆ ಅದು ಸರ್? ಈಗ ಒಂದು 2-3 ಚೀಲ ನಾ ಇಕ್ಕಿದ್ದೀನಿ, ನಾವು ಮನೆ ಬಳಕೆಗೆ ಒಂದು 2-3 ಚೀಲ ಇಕ್ಕೊಂಡಿದ್ದೀನಿ, ಉಳಿಕಿದ್ ಮಾರಿದ್ದೀನಿ ಸರ್. ಮಾರಾಟ ಮಾಡ್ತಾ ಸರ್. ಬೆಲೆ ಹೇಗೆ ಸಿಗ್ತದೆ ನೆವಣಿಗೆ ಸರ್? ಬೆಲೆ ಯಾವತ್ತು 4 ಚೀಲ ಇರುತ್ತೆ ಸರ್, 4,000 ಚೀಲ ಇರುತ್ತೆ. ಇಳುವರಿ ಚೆನ್ನಾಗಿ ಬರ್ತದೆಯಾ ನಿಮ್ಮ ಭಾಗದಲ್ಲಿ ನೆವಣೆ? ಒಂದು ಎಕರೆಗೆ ಎಷ್ಟು ಬರುತ್ತೆ ಸರ್? ಒಂದು ಎಕರೆಗೆ ನಾನು ಅವತ್ತು ಬೆಳೆದದ್ದು ಒಂದು 6 ಉಪ್ಪಿನ ಪ್ಯಾಕೆಟ್ ಅಲ್ಲಿ ಬೆಳೆದಿದ್ದೆ ಸರ್. ಬೆಳೆದಿದ್ದೆ ಅಷ್ಟು ಸಿಗುತ್ತೆ. ಈಗ ನೀವು ಇದನ್ನ ನಿರಂತರವಾಗಿ ಪ್ರತಿ ವರ್ಷನೂ ನೆವಣಿ ಬೆಳಿತೀರಾ ಸಿರಿಧಾನ್ಯಗಳಲ್ಲಿ? ಸರ್ ಹೆಂಗಂತಂದ್ರೆ ಒಂದು ಜೋಳ ಮೆಕ್ಕೆಜೋಳ ಇದ್ರಾಗ ಏನ್ ಬೆಳಿತೀವಲ್ಲ ಸರ್, 3/4 ಎಕರೆ 1 ಎಕರೆ ತಗೊಂಡ ಆಗ್ತಿ ಹಾಕ್ತೀವಿ ನಾವು. ಅಂದ್ರೆ ಈಗ ನಮ್ಗೆ ಸುಮಾರು 1-8 ಎಕರೆ ಚಿಲ್ಲರೆ ಐತಲ್ಲ, ಆ ಒಂದ್ರಾಗ ಇಲ್ಲದ್ರೆ 1 ಹಾಕಿ ಹಾಕ್ತೀನಿ ನಾನು. ಒಂದ್ಸಲ ನೆವಣಿ ಆಗ್ತದೆ ಅಂದ್ರೆ ಈ ಕಡೆ ಒಂದ್ಸಲ ರಾಗಿ ಆಗ್ತೀವಿ, ಒಂದ್ ಟೈಮ್ ಅದು ಒಂದ್ ಟೈಮ್ ಇದಾಗ್ತದೆ. ಅದು ನಿಮ್ಮ ಕುಟುಂಬಕ್ಕೆ ಬೇಕೇ ಬೇಕು ಸರ್, ಅದು ಜೋಳ ಅಂತ 100% ನಮ್ಗೆ ಬೇಕೇ ಬೇಕು ಸರ್. ಅದು ನಿಮ್ಮ ಮನೆಯೊಳಗೆ ಆಹಾರ ಪದ್ಧತಿ ಏನೇನು ಏನೇನು ಊಟಕ್ಕೆ ಬೆಳೆಸ್ತೀರಿ? ಊಟಕ್ಕೆ ಜಾಸ್ತಿ ನಾವು ರೊಟ್ಟಿ ಸರ್, ಜೋಳದ ರೊಟ್ಟೆ ಆಮೇಲೆ ರಾಗಿ ಮುದ್ದೆ ರಾಗಿ ರೊಟ್ಟೆ ಬೆಳೆಸ್ತೀವಿ ಸರ್. ಆಮೇಲೆ ನೆವಣೆ ಅಕ್ಕಿ ಅನ್ನ ಕಮ್ಮಿನೇ ಸರ್, ಆಕ್ಚುಲಿ ತಿನ್ನೋದು ಬತ್ತೆ ಯಾಕಾಗಿ ಈಗೆಲ್ಲ ಮಾಡಲ್ಲ ಹಾಗೆಲ್ಲ, ಹಂಗಾಗಿ ಜಾಸ್ತಿ ಬೆಳೆಸೋದಂತಂದ್ರೆ ಸರ್ ನಾನು ಅವಧಿನಲ್ಲಿ, ಬಟ್ ರೊಟ್ಟಿ ಮುದ್ದಿನ ರೊಟ್ಟಿನೇ ಜಾಸ್ತಿ. ಅಕ್ಕಿ ಅನ್ನ ಕಮ್ಮಿನ, ನಾವು ಊಟ ಮಾಡೋದಂತ ಕಮ್ಮಿ ಸರ್, ರೊಟ್ಟಿನೇ ಜಾಸ್ತಿ ನಾವು ಮಾಡೋದು. ಮುಂದಿನ ಮಕ್ಕಳಿಗೆ ಅನ್ನನೇ ಜಾಸ್ತಿ ಇಷ್ಟ ಆಗ, ಏನ್ ಮಾಡೋದು ಸರ್ ಮತ್ತೆ. ಸರಿ, ಈಗ ನೆವಣಿ ನೀವು ನಿಮ್ಮ ಮನೆಯ ಆಹಾರಕ್ಕೂ ಬಳಸ್ತೀರಿ, ಮಾರಾಟನೂ ಮಾಡಿದ್ರಿ ಸರ್. ಇದನ್ನ ಪ್ರತಿ ವರ್ಷನೂ ನಿಮ್ಗೆ ಇದನ್ನ ಬೆಳೆಯುವ ಒಂದು ಯೋಜನೆ ಹಾಕೊಂಡಿರ್ತೀರಿ? ಯಾವಾಗಲೂ ಹಾಕಿದ್ರಿ ಸರ್, ಹೋದ ಸಲ ಬೆಳೆದ್ರು ಸರ್, ಆ ಕಡೆ ಸಲ ಬೆಳೆದಿನಿ ನಾನು, ಆಮೇಲೆ ಮನೆ ಎತ್ತಲಾಗಿ ಬೆಳೆದಿಲ್ಲ, ಬಟ್ ನಮಗೆ ಅಂತ ಬೇಕಾಗುತ್ತೆ, ಯೂಸ್ ಆಗುತ್ತೆ ನಮಗೆ ಅಂತ, ನಮ್ಗೆ ಯೂಸ್ ಆಗುತ್ತೆ. ಬಟ್ ಯಾಕಂತಂದ್ರ ನೆವಣಿ ತಿನ್ನೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ ಸರ್, ಶುಗರ್ ಇಲ್ಲ ಅದಕ್ಕೆ ಬರಲ್ಲ. ಒಳ್ಳೆ ಗಟ್ಟಿಮುಟ್ಟಾಗಿರುತ್ತೆ ಅದು ನೆವಣಿ ಅಂದ್ರೆ ಒಳ್ಳೇದು ಆಹಾರ, ಈ ರೈಸ್ಗಿಂತ ಆ ರೈಸ್ ಚೆನ್ನಾಗಿ ಅಂತ ನೆವಣಿ. ನಿಮ್ ತಂದೆಯ ಕಾಲಕ್ಕೆಲ್ಲ ಇದ್ದೇ ಬಳಸ್ತಿದ್ರ? ಅವಾಗೆಲ್ಲ ನಾನು ತಿಂದಿನಿ ಸರ್, ಸಣ್ಣನಿದ್ದಾಗ ನಾನು ತಿಂದಿನಿ ಅದು, ಆಕ್ಚುಲಿ ಒಳ್ಳೆ ಚೆನ್ನಾಗಿರುತ್ತೆ ಅದನ್ನು. ಅವಾಗ ಅಕ್ಕಿ ಅನ್ನನೇ ಸಿಗ್ತಾ ಇಲ್ಲ, ಅವಾಗ ನೆವಣೆ ಅಕ್ಕಿನ ಸಣ್ಣರಿದ್ದಾಗ ತಿಂದಿವಿ ಸರ್. ಅದೇ ದಿನನಿತ್ಯ ಆಹಾರ ಆಗ ಅವಾಗ ಸರ್, ಈಗ ಕಾಣ್ಬೇಕಂದ್ರೆ ಬಹಳ ಕಷ್ಟ ಇತ್ತು ಸರ್ ಅವಾಗ, ಅದು ವೈಟ್ ರೈಸ್ ಅಂದ್ರೆ ಕಾಣ್ಬೇಕಂದ್ರೆ ಬಹಳ ಕಷ್ಟ ಇತ್ತು. ಆಕ್ಚುಲಿ ನಮ್ಗೆ ಇದನ್ನ ಸಿಗ್ತಿತ್ತು, ರೊಟ್ಟಿ ಮುದ್ದೆ ಮತ್ತೆ ಇದು ನೆವಣೆ ಅಕ್ಕಿ ಅನ್ನ. ಆಗ ಅಕ್ಕಿ ಅನ್ನ ಅಂದ್ರೆ ಅದು ಶ್ರೀಮಂತ ಆಹಾರ ಸರ್ ಅವಾಗ. ಹೌದು, ಇದು ಬಡವರ ಆಹಾರ ಅಂದ್ರೆ ಮತ್ತೆ ನೆವಣೆ ಅಕ್ಕಿ ಅನ್ನ, ಈಗ ಉಲ್ಟಾ ಸರ್, ಉಲ್ಟಾ ಆಗಿದೆ, ಉಲ್ಟಾ ಆಗ್ಬಿಡುತ್ತೆ. ಶ್ರೀಮಂತರು ನೆವಣಿ ಬಳಸ್ತಾರೆ, ಹೌದು ಸರ್, ಬಡವರೆಲ್ಲ ಅಕ್ಕಿಯನ್ನು ಊಟ ಮಾಡ್ತಾರೆ, ಈ ಊಟ ಆಗ್ಬಿಡುತ್ತೆ ಸರ್ ಎಲ್ಲ. ಈಗ ನೋಡಿ, ನಿಮಗೂ ಒಂದು ಅನುಭವ ಇದೆ, ನೆವಣೆ ಅಕ್ಕಿಯನ್ನ ಬಳಕೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಬೇರೆ ಬೇರೆ ರೋಗ ರುಜಿನಗಳು ಬರೋಲ್ಲ, ಆರೋಗ್ಯವಾಗಿರ್ತೀವಿ. ಸೊ ಹಾಗಾಗಿ ಇದನ್ನ ನಿರಂತರವಾಗಿ ಬೆಳಿಬೇಕು, ಬಳಸ್ಬೇಕು. ಹೌದಾ, ಮುಂದಿನ ಪೀಳಿಗೆಗೂ ಸಹಿತ ಅದು ರುಚಿಯಲ್ಲ ಅದಿಲ್ಲ ಅನ್ನೋದಕ್ಕಿಂತಲೂ ಸಹಿತ ಅದು ನಮ್ಮ ಆರೋಗ್ಯಕ್ಕೆ ಗಟ್ಟಿಮುಟ್ಟನ್ನು ತಂದ್ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಬಳಕೆ ಮಾಡ್ಬೇಕು. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ? ಯಾಕಪ್ಪ ಅಂತಂದ್ರೆ ಈಗ ಅವು ತಿಂದ್ರೆ ಶುಗರ್ ಅವೆಲ್ಲ ಕಮ್ಮಿ ಇದೆ ಸರ್, ಶುಗರ್ ಬಿಪಿ ಅಂತವೆಲ್ಲ ಕಮ್ಮಿ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇದೆಯಾ ಮಧುಮೇಹ? ಇಲ್ಲ ಸರ್, ನಿಮ್ಮ ಜೆನೆಟಿಕ್ ಯಾರಿಗೂ ಇಲ್ಲ? ಯಾರು ಇಲ್ಲ ಸರ್, ನಮ್ಮ ಅಜ್ಜಿಗಂದ ಸ್ವಲ್ಪ ಬಿಪಿ ಇದೆ ಅಷ್ಟೇ, ಕೊಟ್ರೆ ಇನ್ನೇನಿಲ್ಲ. ಶುಗರ್ ಗೀಗರ್ ಅಂತ ನಮ್ಮ ಕುಟುಂಬದಾಗ ಯಾರು ಇಲ್ಲ. ನೀವು ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ತೊಡಕೊಳ್ತೀರಿ ಕುಟುಂಬದಲ್ಲಿ? ಸರ್ ನಮ್ಮ ತಮ್ಮ ಮತ್ತೆ ಆಳು ಇಡ್ತೀವಿ ಸರ್, ಆಳು ಇಟ್ಟು ಮಾಡಿಸ್ತೀವಿ. ಬಟ್ ಏನಪ್ಪ ಅಂದ್ರೆ ಸುಮಾರು ಕೆಲಸ ಇದ್ದಾಗ ನಮ್ಮ ಹೆಣ್ಮಕ್ಳು ಬರ್ತಾರೆ. ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಪಾತ್ರ ಏನು? ಹೆಣ್ಮಕ್ಳು ಏನೇನ್ ಕೆಲಸ ಮಾಡ್ತಾರೆ ಮೇಜರ್ ಆಗಿ ಹೊಲದಲ್ಲೆಲ್ಲ? ಸರ್ ಕಳೆ ತೆಗಿಬೇಕಾಗುತ್ತೆ, ಮತ್ತೆ ಏನೋ ಟಮಾಟೆ ಹಣ್ಣು ಅಂತ ಬಂದಾಗ ಬಿಡಿಸಕಾಗುತ್ತೆ, ಮತ್ತೆ ಯಾವ್ದನ್ನು ಇನ್ನು ತೆನೆ ಪನೆ ಕೊಯ್ಯೋದು, ಆಮೇಲೆ ಮೆಕ್ಕೆಜೋಳ ಏನನ್ನ ಇದು ಮಾಡಕ್ ಅದು, ಕಡೆ ಶೇಂಗಾ ಕಿತ್ತಕಾರ ಶೇಂಗಾ ಅರಿಯೋದು ಇವೆಲ್ಲ ಮಾಡಕ್ಕಾಗುತ್ತೆ ಸರ್. ಅವಾಗ ಹೌದು ಸರ್ ಬರ್ತಾರೆ. ನಿಮ್ಮ ಭಾಗದಲ್ಲಿ ಆಳುಗಳ ಪ್ರಮಾಣ ಹೇಗೆ ಸಿಗ್ತಾರ, ಆಳುಗಳ ಲಭ್ಯತೆ ಇದೆಯಾ? ಸರ್ ಆಳು ಸಿಗ್ತಾರ ಕಮ್ಮಿ, ಆದ್ರೆ ಮನೆಯವರು ಜೊತೆಗೆ ಇದ್ರೆ ಮಾತ್ರ ಚೆನ್ನಾಗಿ ಕೆಲಸ ಆಗುತ್ತೆ, ಕೆಲಸ ಆಗ್ತದೆ. ಆಳುಗಳ ಮೇಲೆ ಬಿಟ್ಟು ಇರಕ್ಕಾಗಲ್ಲ ಸರ್, ಮನೆಯವ್ರು ಕೂಡ ನಾವು ಸೇರಿಸಿ ಮಾಡ್ಬೇಕಾಗತ್ತೆ. ಹೀಗೆ ಇಲ್ಲಿ ಆಳುಗಳ ಕೂಲಿ ಈಗ ಹೇಗಿದೆ ಸರ್? ಈಗ 200 ಚಿಲ್ಲರ ಇದೆ ಸರ್, ಹಿಂಗೆ 200 ಎತ್ತು ತಳ್ತಾರೆ ಸರ್. ಸರಿ, ಈಗ ಸುಮಾರು 5 ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ, ಮತ್ತೆ 8 ಎಕರೆ ಎಲ್ಲೂ ಬೆಳಿತೀರಿ ಅಂದ್ರಲ್ಲ, ಅದು ನಿಮ್ದೇನ ಭೂಮಿ ಅಥವಾ ಬೇರೆ ಲೀಸ್ ತಗೊಂಡಿದ್ದೀರಾ? ಸರ್ ಲೀಸ್ ಏನಲ್ಲ, ನಮ್ಮ ಅಕ್ಕರದ್ದು, ನಮ್ಮ ಅಕ್ಕ ಮಾಡ್ತಾ ಇಲ್ಲ, ಬಟ್ ನಾವೇ ಮಾಡ್ಕೊಂಡ್ 2 ಎಕರೆ ಇತ್ತು. 2 ಎಕರೆ ಸರ್. ಈಗ ನೀವು ಶೇಂಗಾನು ಬೆಳಿತೀರಿ, ಮೆಕ್ಕೆಜೋಳ ಬೆಳಿತೀರಿ, ಈಗ ನಿಮ್ಮ ಭಾಗದಲ್ಲಿ ಶೇಂಗಾ ಇಳುವರಿ ಚೆನ್ನಾಗಿ ಬರ್ತದ? ಚೆನ್ನಾಗಿ ಬರುತ್ತೆ ಸರ್. ಈಗ ಒಂದೊಂದ್ ಕಡೆ ಒಂದ್ ಹೊಲ್ದಾಗ ಬರಲ್ಲ, ಒಂದು ಇದ್ರಾಗಂತ ಬರುತ್ತೆ, ಕೆಂಪ್ ನೆಲ ಏನಿರುತ್ತಲ್ಲ ಸರ್ ನಮ್ದೆಲ್ಲ ಚೆನ್ನಾಗಿದೆ ಕಡೆ, ಆ ನೆಲದಲ್ಲಿ ಬಿಳೆ ನೆಲ ಚೆನ್ನಾಗಿ ಬರುತ್ತೆ ಅಲ್ಲೆಲ್ಲ. ಈಗ ಇತ್ತೀಚೆಗೆ ನೀವು ಶೇಂಗಾ ಬೆಳೆದಿದ್ರ? ಮೊನ್ನೆ ಎತ್ತಲಾಗ ಬೆಳೆದಿಲ್ಲ ಸರ್. ಈಗ ಇಳುವರಿ ಕೆಳಗೆ ಇಳುವರಿ ಹೆಂಗ್ ಬಂತು ಈ ಸಲ ಸರ್? ಈ ಇಳುವರಿ ಈ ಸಲ ಏನಂತ ಹೇಳಷ್ಟಿಲ್ಲ. ಯಾಕೆ ಏನ್ ಸಮಸ್ಯೆ ಅಂತಂದ್ರೆ, ನಾವು ಬಿತ್ತಿದ ಒಂದು 3 ದಿನದಾಗೆ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಸರ್, ಜಾಸ್ತಿ ಆಯ್ತು. 15-18 ದಿನ ಮಳೆ ಕಂಟಿನ್ಯೂ ಆಗಿಬಿಡುತ್ತೆ ಅದಕ್ಕೆ, ಹಂಗಾಗಿ ಏನಾಯ್ತಂದ್ರೆ ಸ್ವಲ್ಪ ಬೀಜ ಕೊಳ್ತದ ಸರ್, ತೇವಾಂಶ ಜಾಸ್ತಿ. ಹೌದು, ತೇವಾಂಶ ಜಾಸ್ತಿ ಕೊಳ್ತದ. ಸೆಕೆಂಡ್, ಕಳೆ ತೆಗಿಯಕಾಗದೆ ಅದನ್ನ ಬಹಳ ಇದಾಗಿಬಿಡ್ತು, ಹುಲ್ಲು ಜಾಸ್ತಿ ಬಂದ್ಬಿಡ್ತಾವ್ತು. ಆ ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ಇಳುವರಿ ಕಮ್ಮಿ ಬಂತು. ಇಳುವರಿ ಕಮ್ಮಿ ಆಗೋದಕ್ಕೆ ಅಂದ್ರೆ ಕಾಯಿ ಜೊಳ್ಳ ಆಯ್ತಾ? ಕಾಯಿ ಜೊಳ್ಳ ಆಗಿದೆ. ಕಾಯಿ ಕಡಿಮೆ ಆದ್ವಾ? ಇಲ್ಲ, ಕಾಯಿ ಕಮ್ಮಿ ಆಗಿದೆ, ಕಾಯಿ ಕೂಡ ಜೊಳ್ಳ ಆಗುತ್ತೆ ಸರ್. ಓಹೋ, ಇದು ನಿಮ್ಮ ಭಾಗದಲ್ಲಿ ನಿಮ್ದು ಒಂದೇ ಸಮಸ್ಯೆ? ಇಲ್ಲ, ಟೋಟಲಿ ಚಿಲ್ಕನಟ್ಟಿ ಆರಳೆ ಪ್ರತಿಯೊಂದು ಇರೋದಾಗ ಹಂಗಾಗಿದೆ ಸರ್, ಎಲ್ಲರಿಗೂ ಹಂಗಾಗಿದೆ. ಯಾಕಪ್ಪ ಅಂದ್ರೆ ಟೋಟಲ್ ನಮ್ಗೆ ಒಂದೇ ಅಲ್ಲ ಮಳೆ ಬಂದದ್ದು, ಈ ಕಡೆ ಎಲ್ಲ ಚೆನ್ನಾಗಿ ಆ ಕಡೆ ಬಹಳ ಮಳೆ ಆಗ್ಬಿಡ್ತು ಸರ್. ಹಂಗಾಗಿ ಎಲ್ಲರಿಗೂ ಅದೇ ಟೈಪ್ ಆಗಿದೆ. ಈ ವರ್ಷ ಮಾತ್ರ ಹೋಸಲೆಲ್ಲ ಚೆನ್ನಾಗಿ ಬೆಳೆದ ಸರ್. ಈಗ ಶೇಂಗಾಕ್ಕೆ ಮಾರುಕಟ್ಟೆ ಎಲ್ಲ ಹೇಗಿದೆ, ಎಲ್ಲಿ ತಗೊಂಡೋಗ್ತೀರಾ ನೀವು? ಸರ್ ಇಲ್ಲಿ ಮರಮ್ನಳ್ಳಿ ಸರ್. ಮರಮ್ನಳ್ಳಿ ಹೇಗೆ ಬೆಲೆ ಹೇಗಿದೆ ಈ ಬಾರಿ, ಹೇಗಿತ್ತು ಸರ್? ಮೊನ್ನೆ ತಗೊಂಡು ಹೋದಾಗ 6000 ರೂಪಾಯಿ ಒಂದು ಕ್ವಿಂಟಲ್ ಅಲ್ಲ, 8000 ಚಿಲ್ಲರೆ ಸರ್. ನಮಗೆ ಪರ್ಸೆಂಟೇಜ್ ಚೆನ್ನಾಗಿ ಬಂದಿಲ್ಲ, ಪರ್ಸೆಂಟೇಜ್ ನಮಗೆ ಕಮ್ಮಿ ಆಯ್ತಲ್ಲ ಸರ್, ಹಂಗಾಗಿ ನಮಗೆ ಸಿಕ್ಕದ್ದು 6000 ರೂಪಾಯಿ ಸಿಕ್ಕಿ. ಎಷ್ಟು ಬಂತು ಪರ್ಸೆಂಟೇಜ್ ನಿಮ್ದು? ನಮ್ದು 75 ಬಂತು ಸರ್. 80 ಮೇಲೆ ಬಂದ್ರೆ ಸ್ವಲ್ಪ ಒಳ್ಳೆ ಬೆಲೆ ಸಿಗುತ್ತೆ, ಬೆಲೆ ಚೆನ್ನಾಗಿರುತ್ತೆ ಸರ್. ಈಗ ಶೇಂಗಾ ನಿಮ್ಮ ಮನೆಗೆ ಏನಾದ್ರೂ ಎಣ್ಣೆ ಉತ್ಪಾದನೆಗೆ ಅದಕ್ಕೆ ಇದಕ್ಕೆ ಬಳಸ್ತೀರಾ ಸರ್? ಶೇಂಗಾ ಅಂದ್ರೆ ನಾವು ಇದಕ್ಕೆ ಎಣ್ಣೆಗೆ ಬಳಸಲ್ಲ ಸರ್, ಎಣ್ಣೆ ಹೊರಗಡೆನ ತರ್ತೀವಿ. ಬಟ್ ನಮಗೆ ಏನಾದರೂ ಮನೆ ಕೆಲಸಕ್ಕೆ ಬೇಕಂತಂದೇಳಿ ಉಳಿಸ್ಕೊಂತೀವಿ ಸರ್. ಮತ್ತೆ ಬೀಜಕ್ಕೆ ಏನಾದ್ರು ಬೇಕಾದ್ರೆ ನಾನು ಇಕ್ಕೊಂಡ್ಬಿಡ್ತೀವಿ. ನಮಗೆ ಮೂರ್ ಚೀಲ 4 ಚೀಲ ಹಂಗೆ ಇಕ್ಕೊಂಡ್ಬಿಡ್ತೀವಿ ನಾವು. ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಮಾಡಿ ಇಕ್ಕೊಂತೀವಿ. ಆಮೇಲೆ ಯಾಕಂದ್ರೆ ದುಡ್ಡು ಕೊಟ್ಕೊಳಕ್ ಆಗಲ್ಲ ಸರ್ ನಮಗೆ. 3 ಚೀಲ 4 ಚೀಲ ಇಕ್ಕೊಂಬಿಟ್ಟಂದ್ರೆ ಅದನ್ನ ಬೀಜ ಹಾಕಿ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು. ಈಗ ನಿಮ್ಮ ಈ ಶೇಂಗಕ್ಕೆ ನೀರು ಅಂದ್ರೆ ಮಳೆ ಜಾಸ್ತಿ ಆಗಿ ತೇವಾಂಶ ಜಾಸ್ತಿ ಆಗಿ ಸ್ವಲ್ಪ ಕೊಳಿತು ಅಂತ ಹೇಳಿದ್ರೆ, ಬೇರೆ ಏನಾದ್ರೂ ಕಾಯಿಲೆಗಳು ಬರ್ತಾವ ಈ ಭಾಗದಲ್ಲಿ ಶೇಂಗಕ್ಕೆ? ಬಂದಿತ್ತು ಸರ್, ಕಾಯಿಲೆ ಕೂಡ ಬಂದಿತ್ತು. ಮಾಡ್ತಿ ರೋಗ ಅಂತಂದೇಳಿ ಕೆಂಪು ಬರುತ್ತೆ ಸರ್. ಆ ಕೆಂಪು ಬಂದಾಗ ಒಂದು ಆಮ್ಲ ಆಮೇಲೆ ಒಂದು ಪೌಡರ್ ಇರುತ್ತೆ ಸರ್, ಅದನ್ನು ಹೊಡೆದಿದ್ವಿ ನಾವು. ಅದೊಂದ ಹೊಡೆದಿದ್ವಿ, ಒಂದ್ ಟೈಮ್ ಹೊಡೆದಿ ಅಷ್ಟೇ ನಾನು, ಮತ್ತೆ ಹೊಡಲಿಲ್ಲ. ಈಗ ಇತ್ತೀಚೆಗೆ ರೈತರು ಸಾವಯವ ಒಳಸುರಿಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಅಂದ್ರೆ ಜೀವಾಮೃತ ಮಾಡೋದಾಗ್ಲಿ, ಬೇರೆ ಪಂಚಗವ್ಯ ಮಾಡೋದಾಗ್ಲಿ, ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡೋದಾಗ್ಲಿ, ಆಮೇಲೆ ಗಿಡ ಎಲೆಗಳಿಂದ ಕ್ರಿಮಿನಾಶಕ ಔಷಧಿಗಳನ್ನ ಬಳಕೆ ಮಾಡೋದಾಗ್ಲಿ ಮಾಡ್ತಾ ಇದ್ರೆ, ಇವುಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇದೇನಾ? ಏನಾದ್ರೂ ಈ ತರ ತರಬೇತಿಗಳು ತಗೊಂಡಿದ್ದೀರಾ? ಇಲ್ಲ ಸರ್, ಯಾವತ್ತು ತಾಂಡಿಲ್ಲ ತರಬೇತಿ ಅಂತ ತಾಂಡಿಲ್ಲ ನಾನು. ಅದನ್ನ ಕಲಿಬಹುದು ಸರ್, ಕಲಿತು ಮಾಡಿದ್ರೆ ಚೆನ್ನಾಗಿದೆ ಮುಂದಕ್ಕೆ. ಒಳ್ಳೇದು ಸೋಮಣ್ಣವ್ರೆ, ನಿಮ್ಮ ಇದುವರೆಗೂ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಬಗ್ಗೆ ಚಿಲಕನಹಟ್ಟಿ ಗ್ರಾಮದ ಯುವ ರೈತರಾದಂತಹ ಶ್ರೀ ಸೋಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಸೋಮೇಶ್ ಓಪಾರ್. ಈಗ ಕೇಳೋಣ ರೈತರಿಗೆ ಸಲಹೆ. ಬೇಸಿಗೆ ಹಂಗಾಮಿನಲ್ಲಿ ಬರುವಂತ ಪ್ರಮುಖ ಬೆಳೆಗಳು ಮತ್ತು ಅದರಲ್ಲಿ ಬರುವಂತಹ ಮುಖ್ಯವಾದ ಒಂದು ಕೀಟಗಳ ನಿರ್ವಹಣೆ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಪ್ರಮುಖವಾದ ಒಂದು ಹಣ್ಣಿನ ಬೆಳೆ ಅಂತ ಹೇಳಿದ್ರೆ ಅದು ಮಾವು. ಈ ಮಾವಿನಲ್ಲಿ ಬರುವಂತಹ ಪ್ರಮುಖವಾದ ಒಂದು ಕೀಟ ಅಂತಂದ್ರೆ ಹಣ್ಣಿನ ನೊಣ. ಈ ಒಂದು ಹಣ್ಣಿನ ನೊಣ ತಿಳಿ ಕಂದು ಬಣ್ಣದ ಪ್ರೌಢ ನೊಣಗಳನ್ನ ನಾವು ನೋಡ್ಬೋದು. ಈ ಒಂದು ಪ್ರೌಢ ನೊಣಗಳು ಮಾಗುವಂತ ಹಂತದಲ್ಲಿ ಹಣ್ಣಿನ ಮೇಲೆ ತನ್ನ ಮೊಟ್ಟೆಗಳನ್ನ ಇಡ್ತವೆ. ಬಂಟೆಗಳಿಂದ ಹೊರಬರುವಂತ ಒಂದು ಮರಿಗಳು ಹಳದಿ ಬಣ್ಣದ ಅಂತ ಕೂಡಿರ್ತವೆ ಮತ್ತು ಈ ಒಂದು ಮರಿಗಳು ಹಣ್ಣಿನ ತಿರುಳನ್ನ ತಿಂತ ಹೋಗ್ತವೆ. ಈ ರೀತಿ ಆಗೋದ್ರಿಂದ ಹಣ್ಣಿನ ಮೇಲೆ ನಾವು ಕಪ್ಪು ಚುಕ್ಕೆಗಳನ್ನ ಕಾಣ್ಬೋದು. ನಂತರ ಈ ಹಣ್ಣುಗಳು ಕೊಳೆತು ಕೆಳಗೆ ಬೀಳೋದನ್ನ ನಾವು ನೋಡ್ಬೋದು. ಈ ಒಂದು ಹಣ್ಣಿನ ನೊಣದ ಒಂದು ನಿರ್ವಹಣೆ ಕ್ರಮಗಳು ಅಂತ ಹೇಳಿದ್ರೆ, ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು 10 ಮೋಹಕ ಬಲೆಗಳು, ಅಂದ್ರೆ ಈ ಒಂದು ಹಣ್ಣಿನ ನೊಣದ ಮೋಹಕ ಬಲೆಗಳನ್ನ ನಾವು ತೂಗು ಹಾಕ್ಬೇಕಾಗ್ತದೆ. ಈ ಬಲೆಗಳನ್ನ ನಾವು ತಯಾರಿಸ್ಬೇಕಪ್ಪ ಅಂತಂದ್ರೆ, ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿ ಮೀಥೈಲಿಜಿನಾಲ್ ಎಂಬ ಒಂದು ಕೆಮಿಕಲ್ನ ಮತ್ತು 1 ಮಿಲಿ ಮೆಲಾಥಿಯಾನ್ 50 EC ಈ ಒಂದು ಕೀಟನಾಶಕವನ್ನ ಬೆರೆಸಿ, ಅಥವಾ ಈ ಒಂದು ಮೆಲಾಥಿಯಾನ್ ಬದಲಾಗಿ 1 ಮಿಲಿ ಡೈಕ್ಲೋರೋವಾಸ್ ಎಂಬ ಕೀಟನಾಶಕವನ್ನು ಬೆರೆಸಿ ನಾವು ದ್ರಾವಣವನ್ನ ತಯಾರಿಸ್ಬೇಕಾಗ್ತದೆ. ಈ ಒಂದು 1 ಲೀಟರ್ ದ್ರಾವಣವನ್ನ ಪ್ರತಿ ಬಲೆಗೆ ಸುಮಾರು 100 ಮಿಲಿ ಅಷ್ಟು ಉಪಯೋಗಿಸ್ಬೇಕಾಗ್ತದೆ. ಈ ರೀತಿ ತಯಾರಿಸಿದಂತ ಒಂದು ಮೋಹಕ ಬಲೆನ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 10 ನಾವು ಮೋಹಕ ಬಲೆಗಳನ್ನ ತೂಗು ಹಾಕ್ಬೇಕಾಗುತ್ತೆ. ಈ ಒಂದು ಮೋಹಕ ಬಲೆಗಳನ್ನ ಅಳವಡನೆ ಮಾಡಿದ ನಂತರ ಕೂಡ ಈ ಒಂದು ಕೀಟದ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದ್ದಾದ್ರೆ, ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬೋರಿಲ್ ಎಂಬ ಒಂದು ಕೀಟನಾಶಕ ಅಥವಾ 1.7 ಮಿಲಿ ಡೈಮಿಥೈಲೇಟ್ ಈ ಒಂದು ಕೀಟನಾಶಕಗಳನ್ನ 10 ಗ್ರಾಂ ಬೆಲ್ಲದೊಂದಿಗೆ ಬೆರೆಸಿ ಹಣ್ಣು ಒಂದು ಮಾಗುವ ಹಂತದಲ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ಸಹ ಈ ಒಂದು ಕೀಟನ ನಾವು ನಿರ್ವಹಣೆ ಮಾಡಬಹುದು. ಈ ತರಕಾರಿ ಬೆಳೆ ಅಂತ ಬಂದಾಗ ನಾವು ಪ್ರಮುಖವಾಗಿ ಬದನೆಕಾಯಿ ಒಂದು ಪ್ರಮುಖವಾಗಿ ಬೆಳೆಯುವಂತ ಒಂದು ಬೆಳೆ. ಈ ಒಂದು ಬೆಳೆಗೆ ಬರುವಂತ ಪ್ರಮುಖವಾದ ಕೀಟ ಅಂತ ಹೇಳಿದ್ರೆ ಕುಡಿ ಮತ್ತು ಕಾಯಿ ಕೊರೆಯುವ ಹುಳು. ಈ ಒಂದು ಕೀಟದ ಹಾನಿಯ ಲಕ್ಷಣದ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ, ಮರಿ ಹುಳು ಸುಳಿ ಭಾಗದವನ್ನ ಕೊರತಿಂತದೆ, ಅಂದ್ರೆ ಕಾಯಿ ಆಗುವ ಹಂತಕ್ಕಿಂತ ಮುಂಚಿತವಾಗಿ ಕೀಟದ ಬಾಧೆಯಿಂದ ಕುಡಿ ಭಾಗ ಜೋತ್ಗಳನ್ನ ನಾವು ನೋಡ್ಬೋದು. ಜೊತೆಗೆ ನಂತರದ ದಿನಗಳಲ್ಲಿ ಇದು ಒಣಗಲಿಕ್ಕೆ ಶುರು ಆಗ್ತದೆ. ಹೂ ಮತ್ತು ಮಗುಗಳನ್ನು ಕೊರೆದು ತಿನ್ನೋದನ್ನ ಸಹ ನಾವು ನೋಡ್ಬೋದು. ಕಾಯಿಗಳಾದ ನಂತರ ಕಾಯಿಯನ್ನು ಕೊರೆದು ಈ ಒಂದು ಕೀಟ ಹಾನಿಯನ್ನ ಮಾಡೋದನ್ನ ನಾವು ಗಮನಿಸ್ಬೋದು. ಈ ರೀತಿ ಕಾಯಿಯನ್ನು ಕೊರೆಯೋದ್ರಿಂದ ಕಾಯಿಗಳ ಮೇಲೆ ರಂಧ್ರಗಳನ್ನ ನಾವು ನೋಡ್ಬೋದು, ಮತ್ತೆ ಒಳಗಡೆ ಹಿಕ್ಕೆಯಿಂದ ತುಂಬಿದ ಒಂದು ಕಪ್ಪಾದ ಸುರಂಗವನ್ನ ಸಹ ನಾವು ಕಾಣಬಹುದು.

ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು, ಪರಿಸರ ಕಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕಿಳಗರಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮತ್ತೊಂದು ಕೃಷಿ ಗೀತೆ ನಿಮಗಾಗಿ. ಜತ್ರೋಪ ಜತ್ರೋಪ ಹಚ್ಚರೋ ಬಂಜಾರ ನೆಲದಾಗ ಜತ್ರೋಪ, ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಭಾವೇ ಬದುಕೋ ಎತ್ತರೋಪ ರೂಪ ಎತ್ತ ರೂಪ ಎತ್ತ ರೂಪ ಬಾವಿ ಬದಕೋ ಎತ್ತ ರೂಪ ಚತ್ರೋಪ ಚತ್ರೋಪ ಹಚ್ಚ ರೂಪ ಹಚ್ಚ ರೂಪ ಚತ್ರೋಪ ಚತ್ರೋಪ ಹಚ್ಚ ರೂಪ ಹಚ್ಚ ರೂಪ ಹಚ್ಚ ರೂಪ ಹಚ್ಚ ರೂಪ ಹಚ್ಚ ರೂಪ ಹಚ್ಚ ರೂಪ ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಕೃಷಿ ಗೀತೆ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕರಿಮಣ್ಣ